ಮಳೆಯಲ್ಲಿ ಎಲ್ಲ ಅರ್ಜಿ ಹಾಕ್ಲಿಕ್ಕೆ ಕೇಳಿದ್ರು, ಇದು ಕೃಷಿ ಅಧಿಕಾರಿ ಬಂದರು, ಎಲ್ಲ ಮಾಡಿದ್ರು, ಆದರೆ ಹಣ ಇಷ್ಟರ ತನಕ ಬರಲಿಲ್ಲ. ಬ್ಯಾಂಕಿನ ಅಕೌಂಟ್ ತೆಗೆದಿದ್ದೀನಿ, ಖರ್ಚು ಮಾಡಿದ್ದೀನಿ, ಬರಲಿಲ್ಲ. ಹೌದು. ಈಗ ಭತ್ತದ ಬಗ್ಗೆ ಹೇಳುದಿದ್ರೆ, ಮತ್ತೆ ನೀವೀಗ ಹೊಸತಾಗಿ ಬೇರೆ ಬೇರೆ ರೀತಿಯ ಹೊಸ ತಳಿಗಳನ್ನೆಲ್ಲ ತಂದಿದ್ದೀರಿ. ನಿಮ್ಮ ತಂದೆಯವರ ಕಾಲದಲ್ಲಿ ನೀವು ಮಾಡ್ತಾ ಇದ್ದದ್ದನ್ನು ನೋಡಿದ್ದೀರಿ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಕಾಣ್ತದೆ? ಅದರಲ್ಲಿ ಬೆಳೆ ಜಾಸ್ತಿ ಬರೋದಿಲ್ಲ, ಬೈಹುಳ್ಳು ಜಾಸ್ತಿ ಆಗ್ತದೆ. ಆದರೆ ಈ ಮಳೆ ಬಂದರೆ ಬೈಹುಳ್ಳು ಕೂಡ ಇಲ್ಲ, ಅದು ಕೂಡ ಇಲ್ಲ. ಈಗ ಆಗಲ್ಲ, ಈಗ ಮಿಷಿನಲ್ಲಿ ಕೊಯ್ತೇವೆ. ಅದು ಚಿಕ್ಕ ಇದು ಪೈರು, ಅದು ಕಟ್ ಮಾಡಿ ಅದು ಹೊರಲಿಕ್ಕೆ ಆಗ್ತದೆ. ಮಿಷಿನಲ್ಲಿ ಕಟ್ ಮಾಡಿದರೆ ಅದು ಏನು ಜಾಸ್ತಿ ಇಲ್ಲ, ಅದು ಬೈಹುಳ್ಳು ಜಾಸ್ತಿ, ಭತ್ತ ಕಡಿಮೆ. ಈಗ ಅದರಲ್ಲಿ ಎಂಪೋರ್ನಲ್ಲಿ ಭತ್ತ ಒಳ್ಳೆಯದು ಬರ್ತದೆ, ಅದಕ್ಕಾಗಿ ಎಂಪೋರ್ ಮಾಡಿದ್ದೇವೆ. ಈಗ ಈ ಕೊಳಕೆಗೆ ನಾವು ಇದು ಮಾಡಿದ್ದೇವೆ, ಕಜೆಜಯ ಮಾಡಿದ್ದೇವೆ, ಮತ್ತೆ ಇದು ಎಣ್ಣೆಗೆ ಕೂಡ ಕಜೆಜಯ ಸ್ವಲ್ಪ ಮಾಡಿದ್ದೇವೆ, ಮತ್ತೆ ಎಲ್ಲ ಎಂಪೋರೇ ಮಾಡಿತ್ತು. ನೀವು ಮೂರು ಬೆಳೆ ತೆಗಿತಾ ಇದ್ದೀರಿ ಈಗ? ಇಲ್ಲ, ಎರಡೇ ಬೆಳೆ. ಮೂರು ಬೆಳೆ ತೆಗಿಲಿಕ್ಕೆ ಆಗುದಿಲ್ಲ. ಅಂದ್ರೆ ಈಗ ನಾವು ಕೊಳಕೆ ಮಾಡಿದ್ದೇವೆ, ಈ ಸಲ ನೀರು ಸ್ವಲ್ಪ ತಾಪತ್ರ ಆಯ್ತು, ಆದ್ರೆ ಅಷ್ಟು ಇದು ಬರಲಿಲ್ಲ, ಆಯ್ತು, ಒಣಗ್ತಾ ಬಂತು. ಇನ್ನು ನಮ್ದು ಕಾಳಿ ಒಂದು ಎಕರೆ ಇರುದು ಈಗ, ಅದು ಅಡಿಕೆ ಇಟ್ಟಿದ್ದೇನೆ. ಮತ್ತೆ ಉಳಿದದ್ದೆಲ್ಲ ಒಂದು 8 ಎಕರೆ ಉಂಟು, ಅದೆಲ್ಲ ಬೇರೆಯವ್ರದ್ದೇ, ಅಡಿಲು ಬಿಟ್ಟಿದ್ದಾರೆ. ಅದನ್ನು ನಾವೇ ಖರ್ಚು ಮಾಡಿ ಹೋದ ಸಲ 1 ಲಕ್ಷ ತನಕ ಖರ್ಚಾಯ್ತು. ಎಂತದಕ್ಕೆ? ಅದು ತೋಡು ಎಲ್ಲ ಮಾಡಲಿಕ್ಕೆ, ಬದಿಯೆಲ್ಲ ಕಟ್ಟಲಿಕ್ಕೆ, ಬೇಳಿಯೆಲ್ಲ ತೆಗೆಯಲಿಕ್ಕೆ ಎಲ್ಲ ಇದು ಇಲ್ಲೇ ಕಾಣ್ತದೆ, ಇಲ್ಲಿ ಅದನ್ನು ಮಾಡಿದ್ದೇವೆ. ಅದಕ್ಕೆ ಮತ್ತೆ ಅದನ್ನು ನಮಗೆ ಅದರಲ್ಲಿ ಇದು ಆಗಿದೆ, ಹೌದು, ಅದರಲ್ಲಿ ತೊಂದರೆ ಬರಲಿಲ್ಲ. ಎಂಪೋರ್ ಮಾಡಿದ್ದು ಒಳ್ಳೆಯ ಬೆಳೆ ಬಂದಿದೆ. ಅದಕ್ಕೆ ನೀವು ಗೊಬ್ಬರ ಎಲ್ಲ ಯಾವ ತರ ಹಾಕುವಂತ? ನಮ್ದು ಹಟ್ಟಿ ಗೊಬ್ಬರ ಉಂಟು, ನಾವು ಬೇರೆಯವರಿಗೆ ಕೊಡ್ತೇವೆ. ಈ 9 ದನಗೊಂಡು ಅಂದ್ರೆ 13 ದನ ಇದು ಆಕಲುಂಟು, ಅದರದ್ದು ಜಾಸ್ತಿ ಆಗ್ತದೆ ನಮ್ಗೆ. ಅದು ಬೇರೆಯವರಿಗೆ ಬೇಕಿದ್ರೆ ಕೊಡ್ತೇವೆ, 25 ರೂಪಾಯಿ ಬುಟ್ಟಿಗೆ ಕೊಂಡೋಗ್ತಾರೆ ಅವರೇ. ಈ ಸಲ ಹೋಸಲ ಮಳೆ ಬಂದರಿಂದ ಕೊಂಡೋಗ್ಲಿಕ್ಕೆ ಆಗ್ಲಿಲ್ಲ, ಇಲ್ಲದ್ರೆ ಲಾರಿಯಲ್ಲಿ ಬಂದು ಕೊಂಡೋಗ್ತಾರೆ. ಅದು ಯಾವ ಸಮಯದಲ್ಲಿ ಕೊಂಡೋಗ್ತಾರೆ? ಅದು ಈಗ ಇನ್ನು ಬೇಸಿಗೆಯಲ್ಲಿ ಕೊಂಡೋಗ್ತಾರೆ, ಕೊಂಡೋಗಿ ಅವರು ಅವರ ಗದ್ದೆಗೆ ಹಾಕ್ತಾರೆ. ನಮ್ಗೆ ಬೇಕಾದಷ್ಟು ಆಗ್ತದೆ. ಅದು ಲೋಕಲ್ ಅಥವಾ ದೂರದಿಂದ ಬಂದು ಕೊಂಡೋಗ್ತಾರೆ? ಅಲ್ಲ, ಇಲ್ಲಿ ಲೋಕಲ್ ಅವ್ರು ಕೊಂಡೋಗ್ತಾರೆ, ಮತ್ತೆ ದೂರದವ್ರು ಸ್ವಲ್ಪ ದೂರದವ್ರು ಕೊಂಡೋಗ್ತಾರೆ ಅಷ್ಟೇ. ಮತ್ತೆ ಅದು ಕೂಡ ಈ ನಮ್ದು ಇದು ಜೌಗು ಪ್ರದೇಶ, ಇದು ನೀರದ್ದು, ಅದರಲ್ಲಿ ಬೆಳೆ ಬರುವುದಿಲ್ಲ ಅಷ್ಟು. ಏನು ಈ ನಾವು ಹಾಕಿದ್ರು ಅದು ನೀರು ಕೊಚ್ಚಿಕೊಂಡು ಹೋಗ್ತದೆ, ಅದರಲ್ಲಿ ಏನು ಉಳಿಯುದಿಲ್ಲ. ಅದಕ್ಕಾಗಿ ನಮ್ಗೆ ಒಮ್ಮೆ ಪೈರು ಬರಬೇಕು, ದೊಡ್ಡದಾಗಬೇಕಂದ್ರೆ ನಾವು ಸ್ವಲ್ಪ ಇದು ಸುಪಳ ಅದು ಹಾಕಿದ್ರೆ ಬರ್ತದೆ. ಸುಪಳ ಸ್ವಲ್ಪ ಮಿಕ್ಸ್ ಯೂರಿಯಾ ಕೊಟ್ಟರೆ ಒಂದ್ಸಲ ಆಗ್ತದೆ ಅಷ್ಟೇ, ಇಲ್ಲದ್ರೆ ಖಾಲಿ ಇದರಲ್ಲಿ ಆಗುದು. ಈಗ ಸುಗ್ಗಿ ಕೊಳಕೆಗಾದ್ರೆ ಆಗ್ತದೆ, ಅದು ಜೌಗು ಪ್ರದೇಶ ಅಲ್ಲದಿದ್ರೆ ಅದರಲ್ಲಿ ಬರ್ತದೆ ಬೆಳೆ. ನಾನು ಜಾಸ್ತಿ ಹಾಕುದಿಲ್ಲ, ಎಲ್ಲ ಗದ್ದೆಗೆ ಬೇಕಿದ್ರೆ ಹಾಕುದು. ಒಂದ್ಸಲ ಹಾಕ್ಲೇ ಇಲ್ಲ, ಈ ಸಲ ಸ್ವಲ್ಪ ಹಾಕಿದ್ದೇನೆ ಕೊಳಕೆಗೆ. ಕೊಳಕೆಗೆ ಹಾಕಿ? ಹೌದು. ಈ ಹಟ್ಟಿ ಗೊಬ್ಬರದಲ್ಲಿ ಈಗ ಮೊದಲಿಗೆ ಸ್ವಲ್ಪ ಹಾಕಬೇಕು ಹೇಳಿದ್ರೆ ಆಮೇಲೆ ಹಟ್ಟಿ ಗೊಬ್ಬರ ಸಾಕಾಗ್ತದ? ಹಾ, ಹಟ್ಟಿ ಗೊಬ್ಬರ ಸಾಕು. ಒಮ್ಮೆ ಹಾಕಿದ್ರೆ ನಾವು ಹತ್ತಿರ ಜಾಸ್ತಿ ಹಾಕಬೇಕು, ನಮ್ಮಲ್ಲಿ ಜಾಸ್ತಿ ಉಂಟು, ಬೇಕಾದಷ್ಟು ಹಾಕ್ತೇವೆ, ಹಾಗಾಗಿ ಒಳ್ಳೇದು ಬರ್ತದೆ. ಈ ಹಟ್ಟಿ ಗೊಬ್ಬರವನ್ನು ಬರೀ ಭತ್ತಕ್ಕೆ ಮಾತ್ರವೋ ಎಲ್ಲ ಬೇರೆ ಎಲ್ಲ ಬೆಳಿಗ್ಗೆ ತೆಂಗಿಗೆ ಅಡಿಕೆಗೆ ಎಲ್ಲ ಹಾಕ್ತೇವೆ, ಎಲ್ಲದಕ್ಕೂ ಎಲ್ಲ ಬೇಕಾದಷ್ಟು ಹಾಕ್ತೇವೆ. ನಮ್ಮ ಹತ್ರ ಈಗಲೂ 1 ಲೋಡ್ ತನಕ ಜಾಸ್ತಿ ಉಂಟು. ಹಾಗಾಗಿ ನಿಮ್ಗೆ ಈಗ ಹೈನುಗಾರಿಕೆ ಇದ್ರ ಜೊತೆ ಇರುವುದರಿಂದ ಗೊಬ್ಬರದ್ದು ಹೌದು ಪ್ರಶ್ನೆ ಇಲ್ಲ. ಆದ್ರೆ ಈಗ ಕೆಲಸದವರು ಸ್ವಲ್ಪ ಕೆಲಸದವರು ಸಿಗುವುದಿಲ್ಲ. ಅವರು 600 ರೂಪಾಯಿ ಇತ್ತು, ಈಗ 700 ಕೊಡ್ತಾ ಇದ್ದಾರೆ. ನಮ್ಮಲ್ಲಿ 600 ಕೊಡ್ತದೆ, ಇಬ್ಬರು ಇರುವುದು. ಅವ್ರು ಇಷ್ಟೆಲ್ಲ ಮನೆದ್ದು ಕೆಲಸ ಮಾಡಬೇಕು, ಜನ ಯಾರಿಲ್ಲ. ಅದಿಲ್ಲದ್ರೆ ಗೌಡರನ್ನು ಕರೆತರಬೇಕು. ಅವರು 700 ಕೊಡಿ 800 ಕೊಡಿ ಅಂತ ಹೇಳ್ತಾರೆ. 10 ಗಂಟೆ 9:30 ಕೆಲಸ ಹಿಡಿದು, ಮತ್ತೆ 5 ಗಂಟೆ ಮುಂಚೆ ಹೊರಟು ಹೋಗ್ತಾರೆ. ಓಹೋ, ಸಂಬಳ ಕೊಡಬೇಕು, ಕೆಲಸ ಗೊತ್ತಿಲ್ಲ, ಏನು ಕೆಲಸ ಗೊತ್ತಿಲ್ಲ. ಆದರೆ ನಾವು ಅವರಿಗೆ ಹೇಳಬೇಕು, ಹಾಗೆ ಮಾಡು, ಹೀಗೆ ಮಾಡು, ಹಾಗೆ ಮಾಡು, ಹೀಗೆ ಮಾಡು. ಯಾಕಂದರೆ ಅವರಿಗೆ ಈ ಇಲ್ಲಿಯ ಊರಿನ ಕೆಲಸ ಗೊತ್ತಿಲ್ಲ. ಹಾಗೆ ನಿಮಗೆ ಯಾವ ಬಂಗಾಲ ಆ ಕಡೆಯಿಂದಲೂ ಕೂಡ ಜನ ಬರ್ತಾ ಇರ್ತಾರೆ ಇಲ್ಲೆಲ್ಲ? ಹೌದು. ಅವರು ಕೂಡ ಒಮ್ಮೆ ಕಲ್ಕತ್ತಾದವರು ಇಲ್ಲಿ MRPಯಲ್ಲಿ ಕೆಲಸ ಮಾಡ್ತಿದ್ರು, ಅವ್ರು ಗೊಬ್ಬರ ಕೊಂಡೋಗ್ಲಿಕ್ಕೆ ಬಂದರು. ಅವರನ್ನು ನಾನು ಗದ್ದೆಗೆ ಎಲ್ಲ ಗೊಬ್ಬರ ಹಾಕ್ಲಿಕ್ಕೆ ಅವರನ್ನೇ ತರಿಸಿದ್ದು. ಅವರು ಹಿಂದಿ ಮಾತಾಡ್ಬೋದು, ಅವ್ರ ಹತ್ರ ತೊಂದರೆ ಇಲ್ವಾ? ಅಲ್ಲ, ಅದು ನಾವು ನಿಂತು ಮಾಡಿಸುವುದು. ಯಾವ ಕೆಲಸ ನಾವು ನಿಂತರೆ ಮಾತ್ರ ಕೆಲಸ, ಇಲ್ಲದ್ರೆ ಕೆಲಸ ಆಗುದಿಲ್ಲ. ಆಗುದಿಲ್ಲ ಅವರಿಗೆ, ಇಲ್ಲಿ ವಿಷಯವೂ ಗೊತ್ತಿಲ್ಲವೇನ. ಈಗ ಭತ್ತದ ಇದಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ಗೊಬ್ಬರ ಸುಫಲವನ್ನು ಹಾಕ್ತೀರಿ, ಮತ್ತೆ ಇದನ್ನು ಕೂಡ ಹಾಕ್ತೀರಿ. ಇದರಲ್ಲಿ ಜನ ಇಲ್ಲದ್ರಿಂದ ನೀವು ಕೃಷಿಯನ್ನು ಹೇಗೆ ಸುಧಾರಿಸ್ತೀರಿ? ಅದು ಈಗ ಮಿಷಿನ್ ಎಲ್ಲ ಬಂದಿದೆ. ಎಂತೆಲ್ಲ ಮಿಷಿನು? ಇದು ನಾವು ಈಗ ಸೆಕೆಂಡ್ ಹ್ಯಾಂಡ್ ಒಂದು ಟಿಲ್ಲರ್ ತೆಗೆದುಕೊಂಡು, ಈ ಕೋಣ ಇತ್ತು, ಕೋಣ ಮಾರಿಬಿಟ್ಟು ಈ ದನವೇ ಸಾಕ್ಲಿಕ್ಕೆ ಶುರು ಮಾಡಿದ್ದೇವೆ. ಆಮೇಲೆ ಸೆಕೆಂಡ್ ಹ್ಯಾಂಡ್ ಒಂದು ಟಿಲ್ಲರ್ ತೆಗೆದುಕೊಂಡಿದ್ದೇವೆ, ಅದರಲ್ಲಿ ಉಳುಮೆ ಮಾಡ್ತಿದ್ದೆವು. ಈಗ ಟಿಲ್ಲರ್ ಅದು ನಮ್ದು ಗದ್ದೆ ಆಲ ಉಂಟು ಜಾಸ್ತಿ, ಅದು ಮಿಷಿನ್ ಊತು ಹೋಗ್ತದೆ, ಅದಕ್ಕೆ ದೊಡ್ಡ ಮಿಷಿನ್ ತಂದು ಮಾಡಿದ್ದೇವೆ. ಈಗ ದೊಡ್ಡದು ಟ್ರ್ಯಾಕ್ಟರ್ ತಂದು ಉಳುಮೆ ಮಾಡೋದು.

ಈಗ ದನಗಳನ್ನು ಕೊಳ್ಳುವವರಿಲ್ಲ, ಅದಕ್ಕೆ ರೇಟ್ ಕೂಡ ಇಲ್ಲ. ಈಗ ಎಲ್ಲ ಕಡೆ ದನ ಜಾಸ್ತಿ ಆಗಿದೆ, ಈಗ ಕೊಳ್ಳುವವರಿಲ್ಲ. ಹಾಗಾಗಿ ಈಗ ಅದರಲ್ಲಿ ಗೊಬ್ಬರ ಮಾತ್ರ ಗೊಬ್ಬರ ಒಂದು ಸಿಗ್ತದೆ. ನೀವು ಗೋಬರ್ ಗ್ಯಾಸ್ ಏನು ಮಾಡಲಿಲ್ಲ? ಗೊಬ್ಬರ ಗ್ಯಾಸ್ ಮಾಡಲಿಲ್ಲ ಅಂದ್ರೆ ನಮಗೆ ಬೇಕಾದಷ್ಟು ಕಟ್ಟಿಗೆ ಉಂಟು, ಗ್ಯಾಸ್ ಇದ್ದಕ್ಕೆ. ಈ ಗ್ಯಾಸ್ ಉಂಟು, ಹಾಗಾಗಿ ನೀವು ಮಾಡಲಿಲ್ಲ. ಅದಕ್ಕೆ ಬೆಳಿಗ್ಗೆ ಎದ್ದು ಅದಕ್ಕೆ ಈ ಸಗಣಿಯನ್ನು ಕಲಸಿ ಅದಕ್ಕೆ ಹೊಯ್ಬೇಕು, ನೀರು ಹೊಯ್ಬೇಕು. ಆ ಕೆಲಸ ಮಾಡುವವರು ಇನ್ನು ಇಲ್ಲ, ಇದ್ದಾರೆ ಒಂದೆರಡು ಮನೆಯಲ್ಲಿ ಅಷ್ಟೇ, ಅದು ಕೂಡ ಬಂದಾಗಿದೆ ಈಗ. ಇದು ಯಾರು ಅವು ಮಾಡುದಿಲ್ಲ. ಈಗ ಬೆಳಿಗ್ಗೆ ಏಳುದೇ 8 ಗಂಟೆಗೆ 7.5 ಗಂಟೆಗೆ, ಮತ್ತೆ ಆ ಕೆಲಸ ಮಾಡುವವರು ಯಾರು? ನಮ್ಮಲ್ಲಿ ಕೂಡ ಹಾಗೆ. ಈಗ ನಾನು ಒಬ್ಬ ಎದ್ದು ಕೆಲಸ ಮಾಡ್ತೇನೆ. ನಾವು 4 ಮಂದಿ ಇದ್ದೇವೆ, 2 ಮಕ್ಕಳು ಹೆಂಡತಿ. ಆದ್ರೆ ಅವರು ಯಾರು ಎದ್ದು ಈ ಕೆಲಸಕ್ಕೆ ಬರುವುದಿಲ್ಲ. ನಾನು ಮಾತ್ರ ಮಾಡ್ತೇನೆ, ಅದು ಅವ್ರಿಗೆ ಹೇಳಲಿಕ್ಕೆ ಆಗುದಿಲ್ಲ. ಈಗಿನ ಪರಿಸ್ಥಿತಿ ಹಾಗೆ ಬಂದಿದೆ. ಮುಂದಿನ ದಿವಸಗಳಲ್ಲಿ ಈ ಯುವ ಜನಾಂಗದವರು ಕೃಷಿಗೆ ಹೆಚ್ಚು ಬರ್ಲಿಕ್ಕಿಲ್ಲ ಅಂತ ನಿಮ್ಗೆ? ಅದು ನಾನು ಹೇಳಲಿಕ್ಕಿಲ್ಲ. ಒಬ್ಬೊಬ್ಬರಿಗೆ ಇಚ್ಛೆ ಉಂಟು. ಈಗ ನಮ್ಮ ಮಗನಿಗೆ ಇಚ್ಛೆ ಉಂಟು, ಅವನು ಎಲ್ಲ ಎಳ್ಳಿಲ್ಲಿ ಅಡಿಲು ಗದ್ದೆ ಉಂಟು, ಎಲ್ಲ ನಾನು ಮಾಡ್ತೇನೆ ಅಂತ ಮಾಡ್ತಾನೆ. ಹೋದ ಸಲ ಟೋಟಲ್ ನಮ್ದು 8-9 ಎಕರೆ ತನಕ ಇತ್ತು, ಈ ಸಲ ಅದಕ್ಕಿಂತ ಜಾಸ್ತಿ ಎಲ್ಲ ಮಾಡ್ತೇನೆ ಅಂತ ಹೇಳ್ತಾನೆ. ಅದರಿಂದ ಅವರಿಗೂ ಸ್ವಲ್ಪ, ಮಕ್ಕಳಿಗೂ ಕೂಡ ಇದರಲ್ಲಿ ಸ್ವಲ್ಪ ಆಸಕ್ತಿ ಉಂಟು. ಆಸಕ್ತಿ ಅಂದ್ರೆ ಹಣ ಸಿಗ್ತದೆ ಅಂತ. ಈಗ ಖರ್ಚು ಮಾಡಿದೆ, ಒಮ್ಮೆಗೆ ಹಣ ಸಿಕ್ತು. ನಾವು ಇಲ್ಲಿ ನಾಳಿತಾರೆ ಅಂತ ಮಿಲ್ ಉಂಟು, ಅಲ್ಲಿಗೆ ಕೊಂಡೋಗಿ ಎಲ್ಲ ಹಾಕಿದ್ದು ಭತ್ತ ಟೆಂಪೋದಲ್ಲಿ, ಅಲ್ಲಿ ಹಣ ಬಂತು, ಅವನಿಗೆ ಖುಷಿ ಆಯ್ತು. ಇನ್ನು ಯೂಸ್ ಸಲ ಜಾಸ್ತಿ ಮಾಡಬಹುದು. ಅಂದ್ರೆ ಕೃಷಿಯಲ್ಲಿ ಕೂಡ ಹಣ ಸಿಕ್ಕಿದ್ರೆ ಮುಂದಿನ ಯುವಕರು ಅದರಲ್ಲಿ ಬರಬಹುದು. ಹೌದು, ಯಾವ್ದರಲ್ಲಿ ಲಾಭ ಉಂಟು ಅದರಲ್ಲಿ ಮುಂದೆ ಬರ್ತಾರೆ ಅಷ್ಟೇ. ಒಳ್ಳೇದು ಗಂಗಾಧರ್ ಅವರೇ, ಮುಖ್ಯವಾಗಿ ನಿಮ್ಮ ಬೇರೆ ಬೇರೆ ಕೃಷಿಯ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗಂಗಾಧರ ದೇವಾಡಿಗ ಅವರ ಮಿಶ್ರ ಕೃಷಿ ಅನುಭವದ ಕುರಿತು ಮಾತುಕತೆ ಕೇಳಿದಿರಿ. ಮಾತನಾಡಿಸಿದವರು ಸೂರ್ಯನಾರಾಯಣ ಭಟ್, ಪಿಎಸ್. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಈಗ ಕೇಳಿ ನೆಲಗಡಲೆ ಕೃಷಿ ಅನುಭವ ಕುರಿತು ಶಿವಮೂರ್ತಿ ಕೋಟಾ ಅವರೊಂದಿಗಿನ ಸಂದರ್ಶನ. ಶಿವಮೂರ್ತಿಯವರು ನಮಸ್ಕಾರ. ನಮಸ್ಕಾರ. ನೆಲಗಡಲೆ ಎನ್ನುವಂಥದ್ದು ಒಂದು ದ್ವಿದಳ ಧಾನ್ಯವೂ ಕೂಡ ಹೌದು, ಎಣ್ಣೆಕಾಳಿನ ಬೆಳೆಯೂ ಕೂಡ ಹೌದು, ಜೊತೆಗೆ ಮಣ್ಣಿನ ಒಂದು ಫಲವತ್ತತೆಯನ್ನು ಕೂಡ ಜಾಸ್ತಿ ಮಾಡ್ತದೆ ಅಂತ ಕೇಳಿದ್ದೀವಿ. ಏನು ನೆಲಗಡಲೆಯ ವಿಶೇಷತೆ? ನೆಲಗಡಲೆ ಅಂದರೆ ನೆಲಗಡಲೆಗೆ ಮುಖ್ಯವಾಗಿ ಮಣ್ಣು ಹದಕ್ಕೆ ಬರಬೇಕು. ನಾವು ಈ ಖಾರೀಫ್ ಕಟಾವಿನ ನಂತರ ಟ್ರ್ಯಾಕ್ಟರ್ನಲ್ಲಿ ಒಂದು ಸಾಲು ಉಳುಮೆ ಮಾಡಿ 20 ದಿನಗಳ ತನಕ ಬಿಡ್ತೇವೆ. ಆಮೇಲೆ ವೀಡೆಲ್ಲ ಬರ್ತದೆ, ಅದ್ರ ಮೇಲೆ ಹಟ್ಟಿ ಗೊಬ್ಬರ ಹಾಕಿ ಒಂದು ಎಕರೆಗೆ ಒಂದು 4-5 ಟನ್ ಹಟ್ಟಿ ಗೊಬ್ಬರ ಹಾಕಿ ಮತ್ತೊಂದು ಸಲ ಟ್ರ್ಯಾಕ್ಟರ್ನಲ್ಲಿ ಹೊಡಿತೇವೆ. ಅದಾದಮೇಲೆ ಒಂದು ಮತ್ತೊಂದು 10 ದಿನ ಬಿಟ್ಟು ಒಂದು ಎಕರೆಗೆ 200 ಕೆಜಿ ಇದು ಎಂತ ಜಿಪ್ಸಮ್ ಮತ್ತು ಎನ್ ಪಿ ಕೆ ಅಂದರೆ ಈಗ DAP ಹಾಕ್ತಾರೆ. DAP 44 ಕೆಜಿ, ಮ್ಯೂರಿಟ ಪೊಟಾಷ್ 20 ಕೆಜಿ. ನಮ್ಮ KVK ವಿಜ್ಞಾನಿಗಳು ಹೇಳ್ತಾರೆ DAP ನಿಮ್ಮ ಮಣ್ಣಿಗೆ ಒಳ್ಳೆಯದಲ್ಲ, ಅದಕ್ಕೆ ನಾವು ನೇರ ಗೊಬ್ಬರನ ಹಾಕ್ತೇವೆ. ಒಂದು 65 ಕೆಜಿ ರಾಕ್ ಫಾಸ್ಫೇಟ್, ಒಂದು 13-15 ಕೆಜಿ ಯೂರಿಯಾ, ಮತ್ತು ಒಂದು 20 ಕೆಜಿ ಮ್ಯೂರಿಟ ಪೊಟಾಷ್. ಅದನ್ನು ಕೊನೆ ಹಂತದಲ್ಲಿ ಹಾಕಿ ಮತ್ತೊಂದು ಸಾಲು ಉಳುಮೆ ಮಾಡ್ತೇವೆ. ಅಂದರೆ ನೆಲಗಡಲೆ ನಾವು ಬೀಜ ಬಿತ್ತನೆಗೆ ಮಾಡುವ ಒಳಗೆ 3 ಸಾಲು ಉಳುಮೆ ಮಾಡಬೇಕು. ಆದರೆ ಪೌಡ್ರ್ ಆಗ್ತದೆ ಮಣ್ಣು. ಅದನ್ನು ಹೇಗೆ ನಾವು ಟೆಸ್ಟ್ ಮಾಡೋದು ಅಂದರೆ ಒಂದು ಮುಷ್ಟಿ ಮಣ್ಣನ್ನು ಹಿಡಿದು ತೆಗೆದು ಮೇಲೆ ಬಿಸಾಡಬೇಕು. ಅದು ಬಿಸಾಡುವ ಪೌಡ್ರ್ ಕೆಳ ಬಂದಂದ್ರೆ ಸೂಟ್ ಫಾರ್ ಸೋಯಿಂಗ್ ಅಂತ. ಈಗ ಪೌಡರ್ ರೂಪದಲ್ಲಿರುವಂತಹ ಮಣ್ಣು ಈಗ ಗಾಳಿ ಬಂದರೆ ಎಲ್ಲ ಕುಚ್ಕೊಂಡು ಹೋಗೋದಿಲ್ಲ, ಹಾರ್ಕೊಂಡು ಹೋಗೋದಿಲ್ಲ? ಇಲ್ಲ ಇಲ್ಲ ಇಲ್ಲ, ಅದು ಈ ಮಣ್ಣು ಎಷ್ಟು ಪುಡಿ ಆಗ್ತದೋ ಅಷ್ಟು ತೇವಾಂಶ ಕಾಪಾಡ್ತದೆ, ತೇವಾಂಶ ಇರ್ತದೆ. ಮಣ್ಣು ಪೌಡರ್ ಆದಷ್ಟು ಈ ನೆಲಗಡಲೆ ಬೆಳೆ ಉಂಟಲ್ಲ ಅದು ಈ ಹೂವಾಡಿ ಪೆಗ್ಗಿಂಗ್ ಕೆಳಗೆ ಹೋಗುವಾಗ ಮಣ್ಣು ಲೂಸ್ ಇದ್ರೆ ಮಾತ್ರ ಕಾಯಿ ಚೆನ್ನಾಗಿ ಬಿಡ್ತದೆ, ಗಟ್ಟಿದ್ರೆ ಹೋಗುದಿಲ್ಲ, ಅಷ್ಟು ಒಳ್ಳೇದಾಗುದಿಲ್ಲ. ಈಗ ಬಿತ್ತನೆಯ ಬಗ್ಗೆ ಹೇಳಿ, ಈಗ ಕೂರಿಗೆಯಿಂದ ಬಿತ್ತನೆ ಮಾಡುವಂತದ್ದು ಸಾಮಾನ್ಯವಾಗಿ ನೆಲಗಡಲೆ ಬೀಜವನ್ನ, ಇದರ ಬಗ್ಗೆ ಹೇಳಿ ಎಷ್ಟು ಸಾಲಿನ ಅಂತರವನ್ನ ಪಾಲಿಸಬೇಕು, ಮತ್ತೆ ಎಷ್ಟು ಒಂದು ಎಕರೆ ಪ್ರದೇಶಕ್ಕೆ ಎಷ್ಟು ನೆಲಗಡಲೆ ಬೀಜ ಬೇಕಾಗ್ತದೆ? ಇದು ನಾವು ಟ್ರಾಕ್ಟರ್ ಚಾಲಿತ ಆಟೋಮೆಟಿಕ್ ಸೀಡ್ ಡ್ರಿಲ್ ಅಂತ, ಧರ್ತಿ ಕಂಪನಿ, ಧರ್ತಿ ಕಂಪನಿ ರಾಜ್ಕೋಟ್ ಇದು. ಅದು 9 ಇಂಚ್ ಗ್ಯಾಪ್ ಬರ್ತದೆ ಏರಿಂದ ಏರಿಗೆ, ಗಿಡದಿಂದ ಗಿಡಕ್ಕೆ ಒಂದು 4 ಇಂಚು 5 ಇಂಚು ಬರ್ತದೆ. ಅದು ಒಂದು ಎಕರೆಗೆ 40-50 ಕೆಜಿ ಬೀಜ. ಆದರೆ ಒಂದು ಇದಕ್ಕೆ ಬೀಜೋಪಚಾರ ಮಾಡಲಿಕ್ಕೆ ಆಗೋದಿಲ್ಲ. ಬೀಜೋಪಚಾರ ಮಾಡಿದರೆ ನಮ್ಮ ಈ ಸೀಡ್ ಡ್ರಿಲ್ನಲ್ಲಿ ರೊಟೇಟ್ ಆಗೋದಿಲ್ಲ, ಬೀಜ ಕೆಳಗೆ ಬಿಡುವುದಿಲ್ಲ. ಸೀಡ್ ಡ್ರಿಲ್ ಅಂದರೆ ಬೀಜೋಪಚಾರ ಮಾಡಬೇಕಾದ್ರೆ ನೀವು ಬೆಲ್ಲ ಹಾಕಿ ಅದು ರೈಸೋಬೇಮ್ ಅದಕ್ಕಿದಾಗ, ಮತ್ತೆ ಈ ಪೌಡರ್ ಹಾಕಿದ್ರೆ ಬೀಳುದಿಲ್ಲ, ಬೀಜ ಬೀಳುದಿಲ್ಲ. ಅದು ದೊಡ್ಡ ಸಮಸ್ಯೆ ಆಗ್ತದೆ ನಮಗೆ. ಬೀಜೋಪಚಾರ ಮಾಡಿದ್ರು ಏನು ಸಮಸ್ಯೆ ಆಗುದಿಲ್ಲ? ಅಲ್ಲ, ಬೀಜೋಪಚಾರ ಮಾಡಿದ್ರೆ ಒಳ್ಳೇದು, ಸ್ವಲ್ಪ ಫಂಗಸ್ ಬರೋದಿಲ್ಲ. ಫಂಗಸ್ ಬರೋದಿಲ್ಲ. ಮತ್ತೆ ಈ ಕೋಣಗಳ ಉಳುಮೆ ಮಾಡಿದ್ರೆ ಒಂದು ಎಕರೆಗೆ ಸಹ ನಮ್ದು ಹೆಚ್ಚು ಕಮ್ಮಿ ಒಂದು 8,000-9,000 ರೂಪಾಯಿ ಬೇಕು. ಈ ಟ್ರ್ಯಾಕ್ಟರ್ನ ಮಾಡೋದಾದ್ರೆ 1-1.5 ಗಂಟೆ ಮ್ಯಾಕ್ಸಿಮಮ್ 1,500 ರೂಪಾಯಲ್ಲಿ ಆಗ್ತದೆ ನಿಮ್ಮ ಕೆಲಸ. 1.5 ಗಂಟೆಯಲ್ಲಿ 1 ಎಕರೆ ಪ್ರದೇಶ ಆಗ್ತದೆ. ಈಗ ಒಂದೇ ಫ್ಲಾಟ್ ಆದರೆ 1 ಗಂಟೆಯಲ್ಲಿ ಮಾಡಿ ತೋರಿಸ್ತೇನೆ ನಾನು. ನಮ್ಮಲ್ಲ ತುಂಡು ಭೂಮಿ ಅಲ್ಲ. ಈಗ ಒಂದು 20 ಸೆಂಟ್ಸ್ಗೆ ಒಂದು 15 ನಿಮಿಷ ಬೇಕು. ಆದರೆ 15-75 ಅಂದರೆ 1.25 ಗಂಟೆ ಬೇಕು 1 ಎಕರೆಗೆ. ಅದೇ ಕೋಣಗಳನ್ನು ಮಾಡೋದಾದರೆ ಈ ಕೋಣ ಬಿಡಲಿಕ್ಕೆ ಒಬ್ಬ ಡ್ರೈವರು ಕೋಣಕ್ಕೆ, ಮತ್ತು ಹಾಕಲಿಕ್ಕೆ ಜನ ಬೇಕು. ಅವರು ಯೂನಿಫಾರ್ಮ್ ಹಾಕೋದಿಲ್ಲ, ಹೋರಿ ಬಂದ ತಕ್ಷಣ ಒಂಥರ ಚೊಲ್ಲಿ ಬಿಡ್ತಾರೆ, ಕರೆಕ್ಟಾಗಿ ಬೀಳುದಿಲ್ಲ, ಬೀಳ್ತದೆ. ಮತ್ತು ಅದ್ರ ಮೇಲೆ ಅದು ಮಾಯಿಶ್ಚರ್ ಇದಾಗಲಿಕ್ಕೆ ಅದನ್ನ ಸ್ವಲ್ಪ ಸಮ ಮಾಡಬೇಕು. ಈಗ ಟ್ರ್ಯಾಕ್ಟರ್ನಲ್ಲಿ ಫುಲ್ ಲೆವೆಲ್ ಆಗ್ತದೆ, ಮಾಯಿಶ್ಚರ್ ಮೇಂಟೈನ್ ಆಗ್ತದೆ, ಮತ್ತು ಕೆಲಸ ಫಾಸ್ಟ್ ಆಗ್ತದೆ. ಈಗ ಜನ ಸಿಗುವುದಿಲ್ಲ, ಮ್ಯಾನ್ ಪವರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ. ಅದಕ್ಕೆಲ್ಲ ನಾವು ಯಾಂತ್ರೀಕರಣ ಹೋಗಲೇಬೇಕು, ಹೋಗದಿದ್ರೆ ಆಗೋದಿಲ್ಲ. ನಾನು ಒಮ್ಮೆ ಒಂದು 7-8 ವರ್ಷಗಳ ಕೆಳಗೆ ನಾವು ಸೀಡ್ ಡ್ರಿಲ್ ತೊಗೊಳ್ಬೇಕಾದ್ರೆ ಮಿಸ್ಟರ್ ಜಂಗಂಟಿ ಅಂತ ಒಬ್ಬರು ಹಿರಿಯೂರಿನಲ್ಲಿ ಒಬ್ಬರು ಪ್ರೊಫೆಸರ್ ಇದ್ರು, ಅವರು ನೆಲಗಡಲೆ ಬಗ್ಗೆ ಅವರು ಒಂದಿನ ಸೀಡ್ ಟು ಸೀಡ್ ಮೆಕನೈಸೇಷನ್ ಪ್ರೋಗ್ರಾಮಿಗೆ ಕರೆದಿದ್ದು ನಮಗೆ ಬ್ರಹ್ಮಾವರ KVK. ನಾ ಹೋಗಿದ್ದೆ, ಪಾರ್ಟಿಸಿಪೇಟ್ ಮಾಡಿದೆ, ಖುಷಿಯಾಯಿತು. ನಮ್ದು ಇನ್ನೊಂದು ಈ ಡಿಗ್ಗಿಂಗ್ ಮಾಡಲಿಕ್ಕೆ ಒಂದು ಬಂದರೆ ನಮ್ಮ 100% ಸೀಡ್ ಇದಾಯಿತು, ಮೆಕನೈಸೇಷನ್ ಆಯಿತು. ಯಾವುದರಲ್ಲಿ? ಗ್ರೌಂಡ್ ನೆಟ್ನಲ್ಲಿ. ನಮ್ಮ ಹತ್ರ ತೆಗಿಲಿಕ್ಕೆ ಗಿಡದಿಂದ ಬೇರ್ಪಡಿಸೋ ಯಂತ್ರ ಉಂಟು, ಸೀಡ್ ಡ್ರಿಲ್ ಉಂಟು. ಇನ್ನು ಡಿಗ್ಗಿಂಗ್ ಒಂದು ಬಂದರೆ ಆಯಿತು. ಅದು ಈ ವರ್ಷ ಬರ್ತೇನೆ ಅನ್ನೋದು, ಲಾಸ್ಟ್ ಇಯರ್ ಬರಲಿಲ್ಲ ಕೊರೋನಾ ಅಂತ. ಈ ವರ್ಷ ರಾಜ್ಕೋಟ್ನಲ್ಲಿ ಒಬ್ಬ ಅಕ್ಷರ್ ಫೌಂಡೇಶನ್ ಅಂತ ಅವ್ರದ್ದು ಇದೆ ಡೆಮೋನ್ಸ್ಟ್ರೇಷನ್. ಒಂದು ಸಲ ಮಾಡಿದ್ರು, ಬಂದಿದ್ರು ಡೆಮೋನ್ಸ್ಟ್ರೇಷನ್ಗೆ. ನಮ್ಮ ಸ್ಯಾಂಡಿ ಸಾಯಿಲ್ ಇದು ಹುಗಿತು ಆ ಮೆಷಿನ್. ಈಗೇನೋ ಸ್ವಲ್ಪ ರಿವೈಸ್ ಮಾಡಿದ್ದೇನೆ, ಬರ್ತೇನೆ ಈ ವರ್ಷ, ಗ್ಯಾರಂಟಿ ಬರ್ತೇನೆ ಅಂತ ಹೇಳಿ. ಇನ್ನು ಏನಂತ ನೋಡಬೇಕು. ಈ ಸೀಡ್ ಟು ಸೀಡ್ ಬೀಜದಿಂದ ಬೀಜಕ್ಕೆ ಇರುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ. ಬಹುಶಃ ಎಲ್ಲ ಬೆಳೆಗಳಲ್ಲಿ, ಎಲ್ಲ ಬೆಳೆಗಳಲ್ಲಿಯೂ ಕೂಡ ಇದನ್ನು ನಾವು ನೋಡಬಹುದು. ಕೆಲವೊಂದು ಸೂಕ್ಷ್ಮ ಸಂದರ್ಭಗಳಲ್ಲಿ ನಾವು ಏನಾದರೂ ತಪ್ಪು ಮಾಡಿದರೆ ಅದು ಇಡೀ ಬೆಳೆಯ ಮೇಲೆ ಆ ಒಂದು ದುಷ್ಪರಿಣಾಮವನ್ನು ಬೀರ್ತದೆ ಅಂತ ಹೇಳಿ. ಇದರ ಒಂದು ಮಹತ್ವ ಏನು, ಈ ಸೀಡ್ ಟು ಸೀಡ್ ಪ್ರೋಗ್ರಾಮ್ ಅಥವಾ ಬೀಜದಿಂದ ಬೀಜಕ್ಕೆ ಎನ್ನುವ ಕಾರ್ಯಕ್ರಮದ ಒಂದು ವಿಶೇಷತೆ ಏನು? ಬೀಜದಿಂದ ಬೀಜಕ್ಕೆ ಅಂತ ಹೇಳಿದ್ರೆ, ಈಗ ಇವತ್ತು ಮ್ಯಾನ್ ಪವರ್ ಸಿಗುವುದಿಲ್ಲ, ಮ್ಯಾನ್ ಪವರ್ ಕಾಸ್ಟ್ಲಿ, ಮತ್ತು ಯಾರಿಗೂ ಸಮಯ ಇಲ್ಲ. ಸಮಯವನ್ನು ಇದು ಮಾಡಬೇಕಾದ್ರೆ ನಾವು ಈ ಮೆಕ್ಯಾನೈಸೇಷನ್ ಹೋಗಲೇಬೇಕು. ಈಗ ಸೀಡ್ ಟು ಸೀಡ್ ನೀವು ಹೇಳಿದ್ರೆ ಈ ಕೀಳಿ ಕೈಯಿಂದ ಒಟ್ಟದೊಳಗೆ ಮಳೆ ಬರ್ತದೆ. ಇದು ಒಂದು ನಿಮ್ಮ 1 ಎಕರೆ 1-2 ಗಂಟೆಲಿ 2-3 ಗಂಟೆಲಿ ಫಿನಿಶ್ ಆಗಿಬಿಡ್ತದೆ, ಕೆಲಸ ಬೇಕಾಗ್ತದೆ. ನಾವೀಗ ಇನ್ನು ನಾವು ಮೆಕ್ಯಾನೈಸ್ ಆಗಲೇಬೇಕು, ಮೆಕ್ಯಾನೈಸ್ ಆಗದಿದ್ರೆ ಇನ್ನು ಕೃಷಿ ಉಳಿಯುವುದಿಲ್ಲ. ಸರ್, ಈಗ ನೆಲಗಡಲೆ ಕೃಷಿಯ ಬಗ್ಗೆ ಹೇಳಿ, ಮತ್ತು ಅದರ ಒಂದು ನಿರ್ವಹಣಾ ಕ್ರಮದ ಬಗ್ಗೆ ಹೇಳಿ. ಈಗ ಗೊಬ್ಬರ ಪ್ರಾರಂಭಿಕವಾಗಿ ನೀವು ಹಾಕಬೇಕು ಅಂತ ಹೇಳಿರಿ, ಮತ್ತೇನಾದರೂ ಮೇಲ್ಗೊಬ್ಬರವಾಗಿ ಏನಾದರೂ ಕೊಡಲಿಕ್ಕುಂಟ? ಈಗ ಮೇಲ್ಗೊಬ್ಬರ ಏನು ಕೊಡಬೇಕಂತ ಅವಶ್ಯಕತೆ ಇಲ್ಲ. ಒಂದು 10-15-20 ವರ್ಷದಿಂದ ನಾವು ಪೆಸ್ಟಿಸೈಡ್ ಹೊಡೆತಿದ್ದು, ಈಗ ಬಿಡುವುದಿಲ್ಲ, ಈಗ ಕೈದು ಮಾಡಿದ್ದೇವೆ. ಸಾಧಾರಣ ಒಂದು 2 ತಿಂಗಳಾಗುವಾಗ ಈ ಹುಳ ಬರ್ತದೆ, ಒಂದು ಹಸಿರು ಹುಳ, ಅದನ್ನು ಫೀಡ್ ಮಾಡಲಿಕ್ಕೆ ಬೆಳ್ಳಕ್ಕಿ ಬರ್ತದೆ. ಈ ಗಟ್ಟದ ಮೇಲೆ ಮುಂಡಕ್ಕಿ ಚೊಲ್ಬೇಕಲ್ಲ, ಅವಕ್ಕೆ ಇನ್ವೈಟ್ ಮಾಡಲಿ, ಇದು ಆಟೋಮೆಟಿಕ್ ಬರ್ತದೆ. ಫುಲ್ ಫೀಡ್ ಮಾಡ್ತೇವೆ, ಫುಲ್ ಹತೋಟಿ ಆಗ್ತದೆ, ಫುಲ್ ಹತೋಟಿ ಆಗ್ತದೆ, ಹತ್ತುಳ ಏನು ತೊಂದರೆ ಇಲ್ಲ. ಆಮೇಲೆ ಈಗ ಎಲೆಯಲ್ಲಿ ತುಕ್ಕು ರೋಗ ಅಂತೆಲ್ಲ ಬರ್ತದೆ, ಅದೆಲ್ಲ ಒಂದು ಅದು TMA2 ಅದು ಪರ್ಮನೆಂಟ್, ಅದು ಏನು ಮಾಡೋಕ್ಕೂ ಆಗೋದಿಲ್ಲ. ಈಗ ಒಳ್ಳೊಳ್ಳೆ ತಳಿಗೆ ಬಂದಿದ್ದೇವೆ, ಆದರೆ ಅದಕ್ಕೆಲ್ಲ ಡ್ಯೂರೇಷನ್ ಲಾಂಗ್ ಡ್ಯೂರೇಷನ್, 120 ದಿನ 110 ದಿನ ಇಲ್ಲ, ಅಷ್ಟು ದಿನ ತೇವಾಂಶ ಉಳಿಯುವುದಿಲ್ಲ. ಅದು ಮಾಡೋದಾದ್ರೆ November 2nd ಹಾಕಬೇಕು. ಈ ವರ್ಷದ ಈ ಮಳೆಗಾಲ ಪರಿಸ್ಥಿತಿಯಲ್ಲಿ ಏನು ಕೊಯ್ಲು ತಡ ಆಗಿದೆ, ತುಂಬ ಕಷ್ಟ ಆಗಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಈಗ ಹೊಸದೊಂದು ತಳಿ ಬಂದಿದೆ ಇಲ್ಲಿ, ಲೇಪಾಕ್ಷಿ ಅಂತ, ಅದು ಭಾರಿ ಒಳ್ಳೆ ಇದಾಗ್ತಾ ಉಂಟು. ಅದು ಅದನ್ನು ನಾನು ಈ ವರ್ಷ ಹಾಕ್ಬೇಕಂತ ಮಾಡಿದೆ, ಆದ್ರೆ ತುಂಬ ಲೇಟ್ ಆಯ್ತಲ್ಲ, ಲೇಟ್ ಆದ್ರೆ ಪ್ರಯೋಜನ ಇಲ್ಲ. TMA2 ಅಂದ್ರೆ ಒಳ್ಳೆ, ನಮ್ಮ ಮಣ್ಣಿಗೆ ಒಳ್ಳೆ ಸೂಟ್ ಆಗ್ತದೆ, ಒಳ್ಳೆ ಇಳುವರಿ ಬರ್ತದೆ, ಮತ್ತೆ ನೀವೆಲ್ಲದಕ್ಕಿಂತ ಟೇಸ್ಟ್ ಮಾತ್ರ ಭಾರಿ ಟೇಸ್ಟ್. ಈಗ GPBD4 ಅಂದ್ರೆ TAG 24, GPBD4, LG 3.159 ಅದೆಲ್ಲ ಕೊಟ್ಟಿದೆ, ಅದೆಲ್ಲ ಅಷ್ಟು ಕ್ವಾಲಿಟಿ ಇಲ್ಲ. ಇದು ಮಾತ್ರ ಸ್ವೀಟ್ ಇದೆ. ನೆಲಗಡಲೆಯಲ್ಲಿ ಟೇಸ್ಟಿ ಅಂದ್ರೆ ಏನು? ಟೇಸ್ಟಿ ಅಂದ್ರೆ ಸ್ವಲ್ಪ ಒಂದು ನಿಮ್ಗೆ ನಿಮ್ಗೊಂದು ಬೇರೆ ಒಂದು ಮೂರ್ನಾಲ್ಕು ವೆರೈಟಿ ನೆಲಗಡಲೆ ಕೊಡು ನಿಮಗೆ. ನಮ್ಮ ಟಿಯೋಮಿಟಿವು ಅದೇ ಕೊಡು, ನೀವೆಲ್ಲ ತಿಂದು ಮಾಡ್ತೀವಿ ಇದು ನೆಲಗಡಲೆ ಒಳ್ಳೆ ಉಂಟಂತ. ಅದಂದ್ರೆ ಒಂಥರ ಸಿಹಿ ಇರ್ತದೆ ಸ್ವಲ್ಪ, ಎಣ್ಣೆ ಕಂಟೆಂಟ್ ಕಡಿಮೆ ಇರ್ತದೆ. ಎಣ್ಣೆ ಕಂಟೆಂಟ್ಸ್ ಕಮ್ಮಿ ಇಲ್ಲ, ನಮ್ಮ ಕರಾವಳಿಯಲ್ಲಿ ಎಣ್ಣೆ ಕಂಟೆಂಟ್ಸ್ ಬರುವುದಿಲ್ಲ, ನಮ್ಮಲ್ಲಿ ಎಣ್ಣೆಗೆ ಆಗುದಿಲ್ಲ. ನಮ್ಮಲ್ಲೆಲ್ಲ ಹುರಿದು ತಿನ್ಲಿಕ್ಕೆ ಹೋಗುದು ಕೇರಳ, ಮೇನ್ ಮ್ಯಾಕ್ಸಿಮಮ್ ಕೇರಳ ಹೋಗ್ತದೆ ಇಲ್ಲಿಂದ. ಮತ್ತೆ ಇಷ್ಟೆಲ್ಲ ಸಮ ಆದ್ರೆ ನಮ್ಗೆ ಇಲ್ಲಿ ಮಾರುಕಟ್ಟೆ ಇಲ್ಲ ಸ್ವಾಮಿ, ಮಾರುಕಟ್ಟೆನೇ ಇಲ್ಲ. ಮಾರುಕಟ್ಟೆಗೆ ಸ್ವಲ್ಪ ಆಮೇಲೆ ಬರುವ, ಅದಕ್ಕೆ ಕೀಳುವ ಬಗ್ಗೆ ಹೇಳಿ. ಈಗ ಆ ಮೆಷಿನ್ ಅಲ್ಲಿ ಕೂಡ ಅದನ್ನು ಕೇಳಿ, ಮೆಷಿನ್ ಅಲ್ಲಿ ಕೀಳಿ ಆಗ್ತದೆ. ತುಂಬಾ ಒಂದು ಅವ್ರಿಗ ಟ್ರ್ಯಾಕ್ಟರ್ ಆಪರೇಟಿಂಗ್ ಅದು, ನಾನು ಈ ಕಣ್ಣಾರ ನೋಡಿದ್ದೇನೆ. ಆದ್ರೆ ನಮ್ಮ ಊರಿನಲ್ಲಿ ನೋಡ್ಲಿಲ್ಲ, ಈ ವರ್ಷ ಬರ್ತೇನೆ ಅನ್ನೋದು. ಅದೊಂದು ಅದ್ರಲ್ಲಿ ತುಂಬಾ ಲೇಬರ್ ಉಳಿತದೆ. ಈಗ ಇದ್ರಲ್ಲಿ ಶೇಂಗಾದಲ್ಲಿ ಏಕ ಗೊತ್ತಿಲ್ಲ, ನಾವು ಹೆಚ್ಚು ಲೇಬರ್ ಓರಿಯೆಂಟೆಡ್ ಆದ್ರೆ ನಮ್ಗೇನು ಲಾಭ ಸಿಗುದಿಲ್ಲ. ನಮ್ದೆಲ್ಲ ಮೆಷಿನ್ಸ್ ಇದ್ರೆ ತುಂಬಾ ಲಾಭ ಆಗ್ತದೆ. ಈಗ ನಮ್ಗೀಗ ನಾವು ಒಂದು 6 ಎಕರೆ ಹಾಕ್ತೇವೆ ಹೆಚ್ಚು ಕಮ್ಮಿ. ನಮ್ಗೊಂದು 6 ಎಕರೆಗೆ ಒಂದು 50-55 ಕ್ವಿಂಟಲ್ 60 ಕ್ವಿಂಟಲ್ ಆಗುದು. ಈ ಜಿಪಿ ಬಿಡಿ ಹೋದ್ರೆ 70 ಕ್ವಿಂಟಲ್ ಆಗಿದೆ. ಖರ್ಚು ನಮ್ಗೆ 1 ಲಕ್ಷ ಖರ್ಚು ಆಗುತ್ತೆ. ನಮ್ಮ ಟ್ರ್ಯಾಕ್ಟರ್ ಡೀಸೆಲ್ ಹಾಕಿದ್ರೆ ಆಯ್ತು, ಮತ್ತು ಸೀಡ್ ಡ್ರಿಲ್ ಉಂಟು, ಮತ್ತು ನಿಮ್ದು ಲಾಸ್ಟಿಗೆ ಅದನ್ನು ಬೆಳೆ ಒಕ್ಕಣೆಗೆಲ್ಲ ತುಂಬ ಖರ್ಚು ಕಮ್ಮಿ. ಆಮೇಲೆ ನಾವು ಪ್ಲಾಸ್ಟಿಕ್ ಗೋಣೆಲ್ಲಿ ಹಾಕಿ ಸ್ಟೋರೇಜ್ ಮಾಡ್ತೇವೆ. ಒಳ್ಳೆ ರೇಟ್ ಬಂದಾಗ ಕೊಡೋದು, ಎಲ್ಲರೂ ಕೊಡುವುದಿಲ್ಲ ನೆಲಗಡಲೆ ಶೇಂಗಾ ಕೊಡುವುದಿಲ್ಲ. ಈ ಕಾಳು ಪ್ರತ್ಯೇಕ ಮಾಡಲಿಕ್ಕೆ ಏನಾದರೂ ಮೆಷಿನರಿ ಉಂಟಾ? ಯಾವ ಕಾಳು ಪ್ರತ್ಯೇಕ ನೆಲಗಡಲೆ ಬೀಜವನ್ನು ಸಂಪರ್ಕ ಇಲ್ಲ, ಅದೆಂತ ಇಲ್ಲ, ಅದು ಮೆಷಿನ್ ಇಲ್ಲ. ನಾವು ಅಂಗಡಿಯಿಂದ ಇಲ್ಲದ ಅರಸಿಕೆಯಿಂದ ಬರ್ತಾರ್ತೇವೆ ರೈತ ಸಂಪರ್ಕಕ್ಕೆ. ಅದು ರೆಡಿಯ ಬೀಜ ಸಿಗ್ತದೆ, ರಾ ಸೀಡ ಸಿಗ್ತದೆ. ತಂದ ಮೇಲೆ ಅದನ್ನು ಒಣಗಿಸ್ಲಿಕ್ಕೆ ಡೈರೆಕ್ಟ್ ಸೋಯಿಂಗೆ ಅಲ್ಲ, ಅದು ಬಿತ್ತನೆ ಆಯ್ತು ಅಲ್ಲ. ಈಗ ಹಾರ್ವೆಸ್ಟ್ ಆದ್ಮೇಲೆ, ಹಾರ್ವೆಸ್ಟ್ ಆದ್ಮೇಲೆ ಗದ್ದೆಲ್ಲ ಇರ್ತದೆ ಒಂದು 15-20-15 ದಿವಸ ಇರ್ತದೆ. ಅದು ಗದ್ದೆಲ್ಲ ಅಂದ್ರೆ ಗದ್ದೆಯಿಂದ ಮಣ್ಣು ಕಾಯ್ತದಲ್ಲ, ಅದು ಕೆಳಗನೆ ಬಿಸಿ ಮತ್ತೆ ಮೇಲನೆ ಬಿಸಿ, ಅದು ಕಂಪ್ಲೀಟ್ ಡ್ರೈ ಆಗಿರ್ತದೆ. ನಾವು ಮತ್ತೆ ಇದು ಒಣಸು ಇದೇ ಇಲ್ಲ, ಡೈರೆಕ್ಟ್ ಹೋಗಿ ಲೋಡ್ ಮಾಡಿ ಬಿಡು, ಗೋಡನ್ ಹಾಕಿ ಬಿಡು, ಮತ್ತೆ ಏನು ಮಾಡುದಿಲ್ಲ. ಗಿಡದ ಜೊತೆಗೆ ಹೋಗ್ತದೆ ಗಿಡದ, ಅದೀಗ 15 ದಿವಸ ಕಿತ್ತಿರ್ತಲ್ಲ, ಅದು ನಾವು ನಮ್ಮ ಹತ್ರ ಫ್ಲಕ್ಕರ್ ಇದೆ, ಗ್ರೌಂಡ್ ನಟ್ ಫ್ಲಕ್ಕರ್, ಅದ್ರಲ್ಲಿ ಹಾಕಿ ಕ್ಲೀನ್ ಮಾಡ್ತೇವೆ. ಅದು ಕ್ಲೀನ್ ಬರ್ತದೆ, ಪ್ಲಾಸ್ಟಿಕ್ ಒಂದು ಹಾಕಿ ಈ ಪಾಲಿಥಿನ್ ಬ್ಯಾಗ್ ಬರ್ತದೆ, ಅದು ಹಾಕಿ ಗೋಣಿ ಹಾಕಿ ಫುಲ್ ಟೈಟ್ ಇದು ಮಾಡಿ ಹೊಲ್ದು ಒಳಗಿಟ್ಟು ಬಿಡು. ಮತ್ತೆ ಒಳ್ಳೆ ರೇಟ್ ಬಂದ ತೆಗೆದು, ಮತ್ತೆ ತೆಗೆಯುವುದೇ ಇಲ್ಲ, ಮುಟ್ಟುವುದೇ ಇಲ್ಲ ನಾವು ಅದನ್ನು. ಈಗ ಹಾಗೆ ಎಷ್ಟು ಸಮಯ ಇಡಬಹುದು ಅದನ್ನ? 1 ವರ್ಷ ಇಡ್ಬೋದು, ಮತ್ತೆ ಪುನಃ ಬೀಜ ಬೇಕಾದ್ರೆ ಮಾಡ್ಬೋದು. ಆಗ್ತದೆ. ಆದ್ರೆ ಒಂದು ಈ ನಮ್ಮ ಕೆವಿ ಕೆರೆ ಹೇಳಿದ್ದಾರೆ, ಕೋಟೆ ತಟ್ಟು ಪುಡುಕೆರೆ ಗ್ರೌಂಡ್ನಟ್ ಬೌಲ್ ಇನ್ ಕರ್ನಾಟಕ ಅಂತ, ಅಷ್ಟು ಒಳ್ಳೆ ಇಳುವರಿ ಬರ್ತದೆ. ಅಷ್ಟು ಒಳ್ಳೆ ಮಣ್ಣು ಅಂದ್ರೆ ನಿಮ್ದು ಒಂದು 3 ಸಾಲ ಟ್ರ್ಯಾಕ್ಟರ್ ಉಳುಮೆ ಮಾಡಿದ್ರೆ ನಿಮ್ಗೆ ಒಂದು ಕಲ್ಲು ಸಿಗಲ್ಲ, ಅಷ್ಟು ಹೊಡಿ ಆಗ್ತದೆ ಮಣ್ಣು, ಅಷ್ಟು ಸ್ಮೂತ್ ಮರಳು ಮತ್ತು ಮಣ್ಣು ಮಿಶ್ರ. ಹೌದು, ಬರೀ ಹೊಯ್ಗೆ ನಮ್ಮಲ್ಲಿ ನೆಲಗಡಲೆ ಬೆಳೆಗೆ ಮಾತ್ರ. ಮತ್ತೆ ಭತ್ತ ಏನು ಅವ್ರು ನಿಮ್ಮ ಪಾರ ರಮೇಶ್ ಹಳ್ಳಿಯಷ್ಟು ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ. ನಮ್ಗೆ ಆಗ್ತೆ ನಮ್ದೆಲ್ಲ ಒಂದು ನೀರು ನಿಲ್ಲುವುದಿಲ್ಲ ಅಲ್ಲಿ. ಅಲ್ಲಲ್ಲ, ನೀರು ಅಂದ್ರೆ ನಮ್ಮಲ್ಲಿ ಈ ಇದು ಮ್ಯಾಗ್ನೇಷಿಯಮ್ ಲೈಮ್ ಇದು ಸುಣ್ಣದ ಕೊರತೆ ಜಾಸ್ತಿ, ಅಂದ್ರೆ ಮಳೆ ಜಾಸ್ತಿ ಆಗುತ್ತೆ, ಎಲ್ಲ ಲೀಚ್ ಆಗಿ ಹೋಗುತ್ತೆ. ಮತ್ತೆ ಮಣ್ಣಷ್ಟೊಳ್ಳೆ ರಸಸಾರ ಕಮ್ಮಿ ಇದೆ. ಮಣ್ಣಿಗೆ ಏನಾದ್ರೂ ಸುಣ್ಣ ಏನಾದ್ರು ಕೊಡ್ಬೇಕಾಗ್ತದೆ? ಆ ಮಣ್ಣಿಗೆ ಸುಣ್ಣ ಒಂದು 200 ಕೆಜಿ ಕೊಟ್ಟರೆ ಒಳ್ಳೇದು ಎಕರೆಗೆ. ನಾವ ಇಲ್ಲಿ RSKL ಸಿಗ್ತದೆ ಸುಣ್ಣ, ಆದರೆ 20%-10% ಅದೆಲ್ಲ ಹಾಕಿ ಏನು ಪ್ರಯೋಜನ, ಸುಮ್ಮನೆ ಕೆಲಸ ಮಾಡೋದಿಲ್ಲ. ಒರಿಜಿನಲ್ ಸುಣ್ಣ ಬೇಕು ನಮಗೆ, ಚಿಪ್ಪಿ ಸುಣ್ಣ ಇದ್ರೆ ಒಳ್ಳೆ ಆಗ್ತದೆ. ಮತ್ತು ಜಿಂಕ್ ಸಲ್ಪೇಟ್ ಕೊಡಬೇಕು ಒಂದು 8 ಕೆಜಿಯಿಂದ 10 ಕೆಜಿ ಎಕರೆಗೆ. ಕಡೆಗೆ ಬೋರಾಕ್ಸ್ ಕೊಡಬೇಕು ಒಂದು 4, ಹಾಂ ಬೋರಾಕ್ಸ್ ಒಂದು 4 ಕೆಜಿ ಕೊಡಬೇಕು ಎಕರೆಗೆ. ಆಮೇಲೆ ಈಗ ನೆಲಗಡಲೆಯಲ್ಲಿ ಬೇರೆ ಏನೇನು ಸಮಸ್ಯೆ ಬರ್ತೀವಿ? ಈಗ ಕೀಟ ರೋಗಗಳಾಗ್ಬೋದು ಅಥವಾ ಇಲಿ ಹೆಗ್ಗಣದ ಸಮಸ್ಯೆ ಎಲ್ಲ ಬರ್ತದೆ? ಅದೆಲ್ಲ ಅಂಥದ್ದೇನು ಸಮಸ್ಯೆ ಅಲ್ಲ, ಅದ್ರಲ್ಲಿ ನೆಗ್ಲಿಜಿಬಲ್ ಇದ್ರು, ಅದೆಲ್ಲ ನೆಗ್ಲಿಜಿಬಲ್. ನಮಗೆ ಮಳೆ ನೆಲಗಡಲೆಗೆ ದೊಡ್ಡ ಶತ್ರು ಮಳೆ. ಯಾವ ಸಮಯದಲ್ಲಿ ಮಳೆ ಬಂದ್ರೆ? ಆಗಸ್ಟ್ ತಿಂಗಳು ಬಂದ್ರೆ ಮುಗೀತು ಎಲ್ಲ, 1 ವರ್ಷ ಬಂದೆಲ್ಲ ಎಲ್ಲ ಕೊಳತು ಹೋಗ್ತದೆ. ಗಿಡ ಮಾತ್ರ ಬರ್ತದೆ, ಕಾಯಿ ಎಲ್ಲ ಕೆಳಗುಡುತ್ತದೆ. ಕಾಯಿ ಮತ್ತೆ ತೆಗಿಬಹುದು? ಎಂತ ತೆಗೆಯುದು, ಅದು ತೆಗಿಲಿಕ್ಕೆ ಆಗುದಿಲ್ಲ ಸರ್, ಆಗುದಿಲ್ಲ ಕೊಳತು ಹೋಗ್ತದೆ. ಮತ್ತೆ ಈ ಗಿಡ ಆಗುವಾಗ ಈಗ ಬಂದ್ರು ಬರಬಾರ. ಈಗ ನೆಲಗಡಲೆ ಕೊಯ್ಲು ಮಾಡೋದು ಯಾವಾಗ? ಮಾರ್ಚಿಗೆ ಅಲ್ವಾ? ಕರೆಕ್ಟ್ 90 ದಿವಸಕ್ಕೆ, 3 ದಿನ 3 ತಿಂಗಳು ಅಂದ್ರೆ 85 ದಿವಸ. ಡಿಸೆಂಬರ್ಗೆ ನೀವು ಬಿತ್ತನೆ ಮಾಡಿದ್ರೆ ಮಾರ್ಚ್ ಅಲ್ಲ, ಅಲ್ಲಿವರೆಗೆ ಈ ವರ್ಷದ ಮಟ್ಟಿಗೆ ಮಾಯಿಶ್ಚರ್ ಉಳಿದಿಕ್ಕಿಲ್ಲ. ಯಾಕಂದ್ರೆ ತುಂಬಾ ಬೆತ್ತನೆ ತುಂಬಾ ತಡ ಆಗಿದೆ. ಏನಿದ್ರು ನಾನೀಗ ಒಂದು 40 ವರ್ಷದಿಂದ ಈ ಶೇಂಗಾ ಬೇಸಾನ ಓಡ್ತಾ ಇದ್ದೆ. ನಮ್ಮ ತಂದೆಯವರ ಕಾಲದಲ್ಲಿ ನವೆಂಬರ್ 27-ಡಿಸೆಂಬರ್ 1-2ಕ್ಕೆಲ್ಲ ಆಗಿ ಹೋಗ್ತಿದ್ದೆ. ಇವತ್ತು ಗದ್ದೆಗೆ ಇಳಿದ ಈ ವರ್ಷ ಟ್ರ್ಯಾಕ್ಟರ್ ಇಳಿಸಿದ್ದೆ ಡಿಸೆಂಬರ್ 16 ಮೇಲೆ. ಈ ಮಳೆ ಎಲ್ಲ ಅವಸ್ಥೆ ಆಯ್ತಲ್ಲ, 1 ತಿಂಗಳು ಲೇಟ್. ಅದೇ ಲೆಕ್ಕದಲ್ಲಿ ನೀವು ಎಷ್ಟೇ ಮಾಯಿಶ್ಚರ್ ಇರಲಿ, ಆ ಶಿವರಾತ್ರಿ ಬರುವಾಗ ಆಟೋಮೆಟಿಕ್ ಡ್ರೈ ಆಗಿ ಹೋಗ್ತದೆ ಗದ್ದೆ. ಮತ್ತೆ ಬಿತ್ತನೆ ಆಗಿ ಒಂದು 25 ದಿವಸ 1-2 ತಿಂಗಳು ಮಳೆ ಬರ್ಬೋದು. ಮಳೆ ಬಂದ್ರೆ ಆ ಮ್ಯಾನ್ಯೂರ್ಸ್ ಹೇಳ್ಕೊಂಡು ಬರೀ ಗಿಡ ಗ್ರೋತ್ ಆಗ್ತದೆ, ಕೆಳಗಡೆ ಏನೂ ಆಗುದಿಲ್ಲ, ಕಾಯಿ ಆಗುದಿಲ್ಲ. ಇದು ಭಾರಿ ವಿಶೇಷ ಅಂದರೆ ಈ ಮಾಯಿಶ್ಚರಲ್ಲಿ ಬೆಳೆಯುವುದಿಲ್ಲ, ಉಳಿದ ಅಲ್ಪ ಉಳಿದ ತೇವಾಂಶದಲ್ಲೇ ಬೆಳೆಯುವುದು. ಈಗ ನಾವು ಮನೆ ಹತ್ರ ಎಲ್ಲ ಡ್ರೈ ಆದ ನಮಗೆ ವ್ಯವಸ್ಥೆ ಉಂಟು, ನೀರು ಬಿಡ್ತೇವೆ, ನೀರು ಬಿಟ್ಟರೆ ಒಳ್ಳೆ ಚೆನ್ನಾಗಾಗ್ತದೆ, ಒಟ್ಟು ಕಾಯಿ ಒಳ್ಳೆ ಟೈಟ್ ಬರ್ತದೆ, ಒಳ್ಳೆ ಆಗ್ತದೆ. ಮಾರುಕಟ್ಟೆ ದೊಡ್ಡ ಸಮಸ್ಯೆ ನಮಗೆ ಸದ್ಯಕ್ಕೆ. ಹೇಗೆ ಮಾರುಕಟ್ಟೆ ಸ್ಥಳೀಯವಾಗಿ ಮಾರಾಟ ಮಾಡ್ಬೇಕು? ಸ್ಥಳೀಯವರು ಅಂದ್ರೆ ಇಲ್ಲಿ ದಲ್ಲಾಳಿಗಳಿದ್ದಾರೆ, ಅವ್ರು ಹೇಳಿದ್ದೆ ರೇಟ್. ನಾನೊಬ್ಬ ತಗೊಂಡೋದ್ರೆ ನೋಡಿ ಶಿವಮೂರ್ತಿ ಇವತ್ತು ನೆಲಗಡಲೆ ತರ್ತಾನೆ, ಎಲ್ಲರಿಗೂ ಹೇಳಿಬಿಡ್ತಾರೆ ಒಂದೇ ರೇಟ್ ಅಂತ. ಆಕ್ಚುಲಿ ರೇಟ್ ಜಾಸ್ತಿ ಇರ್ತದೆ, ಏನ್ ಮಾಡ್ಲಿಕ್ಕಿಲ್ಲ. ಈಗ ಪಕ್ಕದ ಶಿವಮೊಗ್ಗ ಏನಾದ್ರೂ ಹತ್ರ ಆಗ್ತದೆ ನಿಮಗೆ? ಶಿವಮೊಗ್ಗಲ್ಲಿಂದ 105 ಕಿಲೋಮೀಟರ್ ಆಗ್ತದಲ್ಲ. ಸೊ ಪರ್ಯಾಯವಾಗಿ ಮಾರುಕಟ್ಟೆ ಕಂಡ್ಕೊಳ್ಳಿಕ್ಕೆ ಏನು ವ್ಯವಸ್ಥೆ ಇರ್ತದೆ? ಇದು ನಾವು ಸ್ವಂತ ಮಿಷಿನ್ ಆಗಿ ಹುರಿದು ಮಾರ್ಬೇಕು, ಮಾರ್ಕೆಟ್ ಮಾಡ್ಬೇಕು, ಫೈಟ್ ಮಾಡ್ಬೇಕು. ಇಲ್ಲಿಯವರ ಇವರ ದಲ್ಲಾಳಿಗಳ ನಮ್ಗೆ ಫೈಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅವ್ರು ಎಷ್ಟೇ ವ್ಯವಹಾರ ಮಾಡಲಿ, ಸಂಜೆ ಎಲ್ಲ ಒಟ್ಟಾಗಿ ಮಾತಾಡ್ತಾರೆ, ಇವರಿಂತ ಮಾಲಿಗೆ ಇಂತಿಷ್ಟೇ ರೇಟ್ ಅಂತ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ, ತುಂಬಾ ಕಷ್ಟ ಆಗ್ತದೆ. ಬಹುಶಃ ಬೇರೆ ಬೆಳೆಗಳಲ್ಲಿ ಬಂದ ಹಾಗೆ ಇಂತಹ ನೆಲಗಡಲೆಗೂ ಕೂಡ ಒಂದು ಸಹಕಾರ ಸಂಘದಂತದ್ದು ಬಂದ್ರೆ ಒಳ್ಳೆಯದು. ಮಾಡಿದ್ರೊಳಗೆ ಈಗ ಶಿರ್ಸಿಯಲ್ಲಿ ಒಂದುಂಟು, ಭಾರಿ ಖುಷಿ ಆಗ್ತದೆ. ಎಲ್ಲ 92 ರೈತರ ಉತ್ಪನ್ನ ಖರೀದಿ ಮಾಡ್ತಾ ಇದ್ದಾರೆ. ನಾವು ಒಂದ್ಸೊಮ್ಮೆ ಹೋಗಿದ್ದೇವೆ ಶಿರ್ಸಿಗೆ, ಭಾರಿ ಖುಷಿ ಆಗ್ತದೆ. ಒಂದ್ 10 ಕಾಯಿದ್ರು ತಗೊಳ್ತಾರೆ, ಅದು ಬೇಕು ನಮ್ಗೆ. ಅಂತದ್ ಮಾಡ್ರೆ ಮಾಡಬಹುದು, ಸ್ಥಳೀಯವಾಗಿ ಬಂದ್ರೆ ಒಳ್ಳೇದು. ಹೌದು, ಅಂತದ್ ಒಂದಿದ್ರೆ ಈ ನಮ್ಮ ಇಲ್ಲಿ ಹೌದು ಈ ಪತ್ತಿನ ಬ್ಯಾಂಕ್ಗಳಿದ್ರು ಅವರು ತೆಗೆದುಕೊಂಡು ಮಾಡಬಹುದು. ಇಲ್ಲದ ನಮ್ಮ ಮತ್ತೇನಿಲ್ಲ, ನಮಗೊಂದು MSP ಅಂತ ಹಾಕಿದ್ದಾರಲ್ಲ, ಅದಕ್ಕಿಂತ ಕಮ್ಮಿ ಖರೀದಿಗೆ ಮಾ ಈಗ 5,200 ರೂಪಾಯಿ ಒಂದು ಕ್ವಿಂಟಲ್ ಶೇಂಗಾಕ್ಕಿದೆ. ಆ ರೇಟಿಗಿಂತ ಕಮ್ಮಿಗೆ ಯಾರಿಗೂ ಪರ್ಚೇಸ್ ಮಾಡಲಿ ಬಿಡಬಾರ್ದು. ನಮ್ಮ ಅದೇ ಒಂದು ಇದು ಬಿಟ್ಟರೆ ಡಿಮಾಂಡ್ ಇಲ್ಲಿಗ 5,500-300 ಇದ್ರೆ ಇವರು 4,500 ಕೇಳ್ತಾರೆ, 4,000 ಕೇಳ್ತಾರೆ, ಎಂತ ಮಾಡುದು? ಈಗ ನಮ್ಗೆಲ್ಲ ಅದನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಉಂಟು, ನಾವು ಇಟ್ಕೊಳ್ತೇವೆ ಮಾರ್ಕೆಟ್. ಈ ಕೆಲವು ಒಂದೆರಡು ಗೆದ್ದರೆ ಏನ್ ಮಾಡ್ತಾರೆ? ಅವ್ಗೆ ಹೇಳದಷ್ಟೇ ಕೊಟ್ಟು ಹೋಗ್ತಾರೆ, ಅವ್ರಿಗೆ ಏನು ಲಾಭ ಇಲ್ಲ. ಇದೇ ದೊಡ್ಡ ಸಮಸ್ಯೆ. ಒಳ್ಳೇದು ಶಿವಮೂರ್ತಿ ಅವರೇ, ನೆಲಗಡಲೆ ಬೇಸಾಯವನ್ನು ಕಳೆದ 7 ವರ್ಷದಿಂದ ಮಾಡ್ತಾ ಇದ್ರಿ, ನಿಮ್ಮ ಅನುಭವವನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನೆಲಗಡಲೆ ಕೃಷಿ ಅನುಭವ ಕುರಿತು ಶಿವಮೂರ್ತಿ ಕೋಟ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 43,000-50,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000-40,000, ಕೋಕಾ ಕ್ವಿಂಟಾಲಿಗೆ 22,000-25,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 6,000-8,300 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000-20,000, ತೆಂಗಿನಕಾಯಿ 2ನೇ ವರ್ಗ 1,000ಕ್ಕೆ 12,000-15,000 ರೂಪಾಯಿ, ಬೆಳ್ತಿಗೆ ಸ್ಥಳೀಯ ಗಿರಣಿ ಕ್ವಿಂಟಾಲಿಗೆ 2,850-3,000 ರೂಪಾಯಿ, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 2,950-3,200 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 2,200-2,450 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 38,000-49,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ವಿದ್ಯಾಭೂಷಣರು ಹಾಡಿರುವ ಒಂದು ಭಕ್ತಿಗೀತೆಯನ್ನು ಕೇಳೋಣ. ಹಾಡು ಸಜಮುಖ ಗಣಪತಿಗೆ ನಮೋ ನಮೋ ತ್ರಿಜಗದುಳ್ ಪೂಜಿತಗೆ ನಮೋ ನಮೋ ಗಣಪತಿಗೆ ನಮೋ ಗಜಮುಖ ಗಣಪತಿಗೆ ನಮೋ ನಮೋ ತ್ರಿಜಗದುಳ್ ಪೂಜಿತಗೆ ನಮೋ ನಮೋ ಗಣಪತಿಗೆ ನಮೋ